ಮತ್ತು ಸಮಕರಣೆಗೆ ವಿಷಮ ಸಂಬಂಧದ ಅವರು ಜಗತ್ತ ಏಕಸರೇ ಅಸ್ತಂಕರ್ಲ ಸಂಕ್ರಮಣ ಪರಿಹರಿಕರಣ ಮೇವಾರ ಅವ್ರದ್ದು ಏಕಮಾರ ವಿತ್ರವೆಲ್ಲ ನಾಮ ಅಸ್ತಂಕರ್ಲೇ ಆ ಕಷ್ಟಕರ್ಲ ಈಗ ನಾಮ ಇಗಳ ಪಡಿ ಕರಿಗರಣೆ ತಪ್ಪಿ ಆಂಡು 51 ಏಟೇಟ ನಮ್ಮ ಮನಗುಣೇಶ್ವರ ಮತ್ತುಮಾ ರಾಧಾಕೃಷ್ಣ ಮತ್ತುಮಾ ಅಲ್ಲದೆ ಅಕಮತ್ ಮಾತಾಗ ಸಾಕಷ್ಟ ಕರ್ಲ ಕಂಪುರ ಎಮತ್ ಮಾತಾಗ ಸಾಕಷ್ಟ ಕರ್ಲ ಕ್ಯಾಬಿನೆಟ್ ಪತ್ರಿಕಾ ದಾಲ ಸವಾಸಗಳ ಸಿಂಗ ಗಾನ ಆಸೆಗಳು ವಿಧಾನಸಭೆ ಹೆಡಿಕರಣೆ ಇಲ್ಲ ಇಲ್ಲ ಹಾಗೆ ಪಾರ್ಲಿಮೆಂಟ್ ದಾಲ ಪಾರ್ಲಿಮೆಂಟ್ ಪಾಸ್ ಕರ್ಗಣ ನಮ್ಮ ದಾಮೋದ ಸಂಘ ತಾಮ ಜನ್ನೆ ನಮ್ಮ ಅಪಿ ಅದ ಸತ್ಯಾಗ್ರಹಕರ ಅಪಿ ಬಂಧಾನ ಎದೇಟ ಅಪಿ ದವಸ್ ಪಾಲವಾಗಿ ಕೊಡ್ತೀರ ತೀನವ ದವಸ್ ಪಾಲವಟ ಇಷ್ಟಲ್ಲ ಮೇ ವಿಧಾನಸಭೆ ಜೆಂಡೋನ ಏನೋ ದುಂಗತ್ತ ದವಸ್ ಪಾಲದ ಪಾಸ್ ಅಪಿ ವೇಳೆ ವರ್ಗಕ್ಕೆ ಜನವಾಗಿಲ್ಲ ಅಪಿ ಅದೇ ಕೀರ ತೀನವ.